ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಬದುಕು ಈ ವಿಷಯವಾಗಿ ಕಿರವತ್ತಿಯ ರೈತರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಆಗಿರುವ ಹಾರೂನ್ ಇಸ್ಮಾಯಿಲ್ ಶೇಖ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗೆ. ನಮ್ಮ ಜೊತೆಯಲ್ಲಿ ಕಿರುವತ್ತಿ ಗ್ರಾಮದ ಹಾರೂನ್ ಇಸ್ಮಾಯಿಲ್ ಶೇಖ್ ಅವರಿದ್ದಾರೆ. ರೈತರು ಮತ್ತು ಸಾಮಾಜಿಕ ಕಾರ್ಯಕರ್ತರು. ಈಗ ಅವರು ತಮ್ಮ ಕೃಷಿ ಬದುಕು ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಹಾರೂನ್ ಅವರೇ. ನಮಸ್ಕಾರ ಸರ್. ಇಲ್ಲಿ ನೀವು ಬಾಲ್ಯದಿಂದ ಈ ಕಿರುವತ್ತಿಯೊಳಗೆ ಕೃಷಿಯನ್ನು ನೋಡ್ಕೊತ ಬಂದಿರಿ, ಮತ್ತು ಬೆಳೆಗಳು ಬದಲಾವಣೆ ಆಗ್ತಾ ಇರ್ತಾವೆ, ಮತ್ತು ಬೆಳೆ ಪದ್ಧತಿ ಕೂಡ ಬದಲಾವಣೆ ಆಗ್ತಾವೆ, ನೀರಾವರಿ ವ್ಯವಸ್ಥೆ ಅವು ಇವು ಎಲ್ಲ ಬರ್ತಾ ಇರ್ತಾವೆ, ಮತ್ತು ಅನೇಕ ಮಷಿನರಿ ಬಂದವು, ಟ್ರ್ಯಾಕ್ಟರ್ ಉಳುಮೆ ಜಾಸ್ತಿ ಆಗಿ, ಈ ನಿಟ್ಟಿನೊಳಗೆ ನೋಡ್ಕೊತ ಬಂದಾಗ ಅವಾಗ ನೀವು ಮಾಡುವಂಥ ಕೃಷಿ ಹೇಗಿತ್ತು ಸ್ವಲ್ಪ ಹೇಳ್ತೀರಿ? ಹ್ಞೂ ಸರ್, ಹೇಳ್ತೇನೆ. ಈಗ ನಮ್ಮಲ್ಲಿ ಏನಿತ್ತಂದ್ರೆ ಸರ, ನಾವು ಬಾಲ್ಯದಿಂದ ಒಂದು 4ನೇ ಶಾಲೆ ಕಲ್ತಿದ್ದೆ ನಾನು. ಆನಂತರ ಕೆಲವೊಂದು ಮನೆಯಾಗ ತೊಂದರೆ ಇರೋದ್ರಿಂದ ನಾವು ಕೃಷಿಯನ್ನೇ ಅವಲಂಬಿ, ಅಂದ್ರೆ ನನಗೆ ಕೃಷಿಯಲ್ಲಿ ಭಾಳ ಆಸಕ್ತಿ. ಕೃಷಿ ಮಾಡಬೇಕು, ಒಂದು ರೈತನಾಗಿ ದುಡಿಬೇಕು, ಒಂದು ದೇಶಕ್ಕೆ ಒಳ್ಳೆ ಏನಾದ್ರು ಸೇವೆ ಕೊಡಬೇಕು ಅನ್ನುವಂಥದ್ದನ್ನು ಒಂದು ಭಾಳ ಪ್ರೀತಿಲಿಂದ ನನಗೊಂದು ಉಮ್ಮೆ ಇದೆ. ಹಾಗಾಗಿ ನಾನು ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ. ಬೇರೆ ಕಡೆ ಹೋಗಲಿಲ್ಲ ಅಂತ, ಬೇರೆ ಯಾವ ಕೆಲಸ ಇದ್ದು ಹೋಗಲಿಲ್ಲ. ಆದರೆ ಏನಾಯಿತು, ನಮ್ಮ ಕಡೆ ಈ ಭಾಗಕ್ಕೆ ಕೇವಲ ಮಳೆ ಆಶ್ರಿತನ ನಾವು ಬೆಳೆಸೋದಿಲ್ಲ. ನಾವು ಚಿಕ್ಕಂದಿರುವಾಗ ಮಳೆ ಮ್ಯಾಗ ಅವಲಂಬನೆ ನಮ್ಮದು. ಆವಾಗ ನಾವು ಏನು ಮಾಡಿದ್ವಿ ಅಂದ್ರೆ, ಇಲ್ಲಿ ಭತ್ತ ಫಸ್ಟಿಗೆ ಭತ್ತನ ಇತ್ತು. ಆನಂತರ ಕೆಲವೊಂದು ನಾವು ಸ್ವಲ್ಪ ದೊಡ್ಡ ಆದ್ವಿ ಅಲ್ಲ, ಆನಂತರ ಹತ್ತಿ ಬಂತು. ಈ ಮಳೆ ಆಶ್ರಿತ DCH 32 ಹತ್ತಿ ಅಂತೇಳಿ ಬೆಳೆಸ್ತಿದ್ವಿ. ಆ ಒಂದು ಸ್ವಲ್ಪ ದಿವಸ ಬೆಳೆಸಿದ್ವಿ ಸರ್. ಆನಂತರ ಏನಾಯಿತು, ಬೆಳೆಸ್ತಾ ಈ ಮಳೆಗಾಲ ಹೇರ್ಪೇರ್ ಆಗೋದ್ರಿಂದ, ಅಂದರೆ ಸರಿಯಾಗಿ ಮಳೆ ಆಗೋದಿಲ್ಲ, ಕೀಟ ಬಾಧೆ ಅದು ಇದು ಆಗಿ ಈ ಭತ್ತ ಅನ್ನುವಂಥದ್ದನ್ನು ನಮ್ಗೆ ಭಾಳ ತೊಂದರೆ ಆಗಕತ್ತು. ಆನಂತರ ಇದು ಉತ್ಪನ್ನ ಕಡಿಮೆ, ಭತ್ತಕ್ಕೆ ಉತ್ಪನ್ನ ಕಡಿಮೆ, ಇದು ಖರ್ಚು ಜಾಸ್ತಿ ಬರಾಕತ್ತು, ನಮ್ಗೆ ರೇಟು ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಕೆಲವೊಂದು ಕಡೆ ನಾವು ಹತ್ತಿ ಕಡೆ ಹೋದ್ವಿ. ಹತ್ತಿ ಕಡೆ ಹೋದಾಗ ಹತ್ತಿನೂ ಕೂಡ ಹಾಗೆ ಒಂದು 10 ವರ್ಷ ಚೆನ್ನಾಗಿ ಬಂತು, ಸ್ವಲ್ಪ ಆದಾಯನೂ ಸಿಕ್ತು. ಆನಂತರ ಏನಾಯ್ತಂದ್ರೆ ಹತ್ತಿ ಒಳಗೂ ನಮ್ಗೆ ಲಾಭ ದೊರಕ್ತಾ ಇಲ್ಲ. ಹಾಗಾಗಿ ನಾವು ಹತ್ತಿ ಬಿಟ್ಟಿವಿ. ಹತ್ತಿ ಬಿಟ್ಟು ಕಸಲೇ ಈಗ ಏನು ಮಾಡಾಕತ್ತೇವೆ ಅಂದ್ರೆ, ಈಗ ಇತ್ತಿಲ್ಲ, ಸ್ವಲ್ಪ ಕೆಲವೊಂದು ಸರ್ಕಾರ ಸವಲತ್ತು ಕೊಟ್ಟರು ಅಂದರೆ ಗಂಗಾ ಕಲ್ಯಾಣ ಯೋಜನೆ ಅದು ಇದು ಕೊಟ್ಟಾಗ ತಗೊಂಡು ಈ ಬೋರ್ವೆಲ್ ಹೊಡ್ಕೊಂಡು ಅಂದ್ರೆ ಈ ಕೊಳೆ ಬಾವಿಯನ್ನು ಕೊರ್ಕೊಂಡು ಸ್ವಲ್ಪ ನೀರು ಕೆಲವೊಂದಂದ್ರೆ ನೀರು ಕಡಿಮೆ ಇಲ್ಲೇ, ಆದರೂ ಕೂಡ ಕೆಲವೊಂದು ಕಡೆ ತಾಗದಾಗ ನಾವು ಇತ್ತಿತ್ತಲಾಗ ಒಂದು 2 ಪೀಕನ್ನು ಫಸ್ಟಿಗೆ ಏನು ಮಾಡ್ತಿದ್ವಿ ನಾವು, ಭತ್ತ ಮತ್ತು ಬ್ಯಾಸಿಗೆಯಲ್ಲಿ ಇದು ನಿಮ್ಮದು ಗೋವಿನ ಜೋಳ ಬೆಳೆಸ್ತಿದ್ವಿ. ಈಗ ಏನು ಮಾಡ್ಯಾವ ಅಂದ್ರೆ, ಗೋವಿನ ಜೋಳಕ್ಕೂ ಸರಿಯಾಗಿ ರೇಟ್ ಸಿಗ್ತಾ ಇಲ್ಲ, ಭತ್ತಕ್ಕೂ ಸಿಗ್ತಾ ಇಲ್ಲ, ಆದಾಯ ಕಡಿಮೆ, ಖರ್ಚು ಜಾಸ್ತಿ. ಮತ್ತು ಈಗ ನಾವು ಕಬ್ಬಿನ ಕಡೆ ಮುಖ ಮಾಡಿದ್ದೇವೆ, ಅಂದರೆ ಕಬ್ಬು ಬೆಳೆಸ್ತಾ ಇದ್ದೇವೆ. ಒಂದನೇದು. ಎರಡನೇ ಸರ್, ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಭತ್ತ ನಾವು ಮಾಡೋದ್ರಿಂದ ಈಗ ಜನ ಸಿಗೋದಿಲ್ಲ, ಕೂಲಿ ಜನ ಸಿಗೋದಿಲ್ಲ, ಭಾಳ ತೊಂದರೆ ಇರ್ತದೆ. ಅದರ ಸಲುವಾಗಿ ನಾವೇನು ಮಾಡ್ತೀವಿ ಅಂದರೆ, ಈ ಕೆಲವೊಂದು ಯಂತ್ರೋಪಕರಣ ಅಂದರೆ ಈ ಟ್ರ್ಯಾಕ್ಟರ್ ಮೂಲಕ ಬೇರೆ ಬೇರೆ ಏನೋ ಈ ಕೃಷಿ ಇದಕ್ಕೆ ಬಂದದೆ ಅಲ್ಲ, ಅದನ್ನು ತಗೊಂಡು ಯೂಸ್ ಮಾಡ್ತಾ ಇದ್ದೇವೆ. ಆದರೆ ಏನಾಗ್ತದೆ, ಈ ಟ್ರ್ಯಾಕ್ಟರ್ ಗಿಟ್ಟ ಅದು ಇದು ಉಳುಮೆ ಮಾಡೋದ್ರಿಂದ ನಮ್ಮ ಖರ್ಚು ಹೆಚ್ಚಾಗ್ತದೆ. ಅವಾಗ ನಾವು ಸ್ವಲ್ಪ ತೊಂದರೆ ಅನುಭವಿಸಿಕ ಅಸಲೇ. ಈಗೇನು ಮಾಡಾಕತ್ತೀವಿ ಅಂದ್ರೆ ಈ ಕಬ್ಬು ಮಾಡಿ ಕಬ್ಬದಾಗ ಅದು ಭಾಳಷ್ಟು ಲಾಭ ಇಲ್ಲ, ಆದರೂ ತಾತ್ಪೂರ್ತಿಗೆ ಸ್ವಲ್ಪ ನಮ್ಮ ಜೀವನಕ್ಕೆ ಉಪಾಯ ಆಗ್ತದೆ ಅಂತೇಳಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾವು ಹೈನುಗಾರಿಕೆ ಅಂದರೆ ಇದು ಜರ್ಸಿ ಆಕಳನೂ ಅಂತ ಸಾಕೋದಿಲ್ಲ, ಜವಾರಿ ಆಕಳ ನನ್ನ ಮನೆಯಲ್ಲಿ ಹೇಳ್ತಾ ಇದ್ದೇನೆ ನಾನು. ಕೆಲವೊಬ್ಬರು ಜರ್ಸಿ ಆಕಳನೂ ಸಾಕೊಂಡ್ರು ಇಲ್ಲೇ ರೈತರು, ಆದ್ರೆ ನಾನು ಮಾತ್ರ ಇಲ್ಲ, ಜವಾರಿ ಆಕಳ ಇದೆ, ಒಂದು ಎರಡು ಮೂರು ಜವಾರಿ ಆಕಳ ಮತ್ತು ಎತ್ತಿದೆ ನಂದು. ಅದರ ಜೊತೆಯಲ್ಲಿ ಒಂದು ಎರಡು ಮೂರು ಕುರಿ ಅಂದರೆ ಒಂದು ಶೋಕಿಗೆ ಅಂದರೆ ಏನೋ ಅಡಚಣೆ ಬಂತಪ್ಪ ಒಂದು ವರ್ಷದಾಗ ಅಥವಾ ಆರು ತಿಂಗಳದಾಗ ಸ್ವಲ್ಪ ಮರಿ ತೊಗೊಂಡು ಬಂದು ದೊಡ್ಡ ಆದ ಕೂಡಲೇ ಒಂದು ಮಾರಿ ಮತ್ತು ನಮ್ಗೆ ಸ್ವಲ್ಪ ಕೈಯಲ್ಲಿ ದುಡ್ಡು ಆಗ್ತದೆ ಅಂತೇಳಿ ಒಂದೆರಡು ಕುರಿ ಕೂಡ ಸಾಕಿದ್ದೀನಿ. ಅದರ ಜೊತೆಯಲ್ಲಿ ಕೋಳಿ, ಈ ನಾಟಿ ಕೋಳಿ ಕೂಡ ನಾವು ಮನೆಯಲ್ಲಿ ಸಾಕಿದ್ದೇವೆ. ಒಂದು 40-50 ಕೋಳಿ ಇದಾವೆ ಸರ್ ಸದ್ಯ. ಅದನ್ನು ಕೆಲವೊಂದು ಸರ್ತಿ ನಾವು ಅದರ ಜೋಪಾನ ಮಾಡಿ ಅದರದ್ದು ಮೊಟ್ಟೆ ಬರ್ತದೆ, ದಿವಸ ಒಂದು 5-6 ಕೋಳಿ ಮೊಟ್ಟೆ ಹಾಕಿ ಅಂದ್ರೆ ಅದರಲ್ಲಿಂದ ನಮ್ಗೆ ಏನೋ ಸೈಡ್ ಇನ್ಕಮ್ ಆಗ್ತದೆ ಅಂದರೆ ಸ್ವಲ್ಪ ಏನೋ ಸಕ್ಕರೆ ಚಾ ಪುಡಿನೋ ಅದನ್ನು ಇದನ್ನು ಮಾಡ್ಕೊಂಡು ಖರ್ಚು ಮಾಡ್ತಾ ಇದ್ದೆ. ಮತ್ತು ಈ ಜವಾರಿ ಆಕಳ ಮತ್ತು ಈ ನಾಟಿ ಕೋಳಿ ಸಾಕೋದ್ರಿಂದ ನಮ್ಗೆ ಅಂದರೆ ಮನೆಯಲ್ಲಿ ತಿನ್ನಲಿಕ್ಕೆ ಜವಾರಿ ಮೊಟ್ಟೆ ಇರ್ತಾವಲ್ಲ ಅದನ್ನು ಭಾಳ ಚಲೋ ಹೆಲ್ತಿಗೆ ಅಂಥೇಳಿ ಅದನ್ನು ನಾವು ತಿಂತಾ ಇದ್ದೇವೆ. ಮತ್ತು ಈ ಜವಾರಿ ಆಕಳ ಅಂದರೆ ಅದರ ಹಾಲು ಈ ಮಕ್ಕಳಿಗೆ ಭಾಳ ಚಲೋ ಆಗ್ತದೆ ಜರ್ಸಿ ಆಕಳಕ್ಕಿಂತ, ಅದರ ಸಲುವಾಗಿ ನಾವು ಜವಾರಿ ಆಕಳನ್ನು ಹೆಚ್ಚು ಉಪಯೋಗ ಮಾಡ್ತಾ ಇದ್ದೀವಿ ದೇಶಿ ತಳಿನೇ. ಮೂರನೇ ಲಾಭ ನಮಗೇನು ಅಂಥೇಳಿದ್ರೆ ಅದರಲ್ಲಿ ಏನು ಸಗಣಿ ಗೊಬ್ಬರ ಬರ್ತದೆ ಹೆಚ್ಚಿನ ಹೆಚ್ಚಾಗಿ ನನ್ನ ವಿಚಾರನ್ನು ನಾ ಈಗಾದರೂ ಸಹಿತ ನಾನು ಹೆಚ್ಚು ರಾಸಾಯನಿಕನ್ನು ಉಪಯೋಗ ಮಾಡೋದಿಲ್ಲ, ನಾನು ಕೊಟ್ಟಿಗೆ ಗೊಬ್ಬರನ ಭಾಳ ಯೂಸ್ ಮಾಡ್ತೇನೆ. ಅಂದರೆ ಆ ಕೊಟ್ಟಿಗೆ ಗೊಬ್ಬರ ನಾವು ಹಾಕೋದ್ರಿಂದ ಭೂಮಿನೂ ಚೆನ್ನಾಗಿರ್ತದೆ, ಫಲವತ್ತತೆ ಹೆಚ್ಚಾಗಿ ಬರ್ತದೆ ಮತ್ತು ಭೂಮಿ ಅಂದರೆ ತೇವಾಂಶ ಕೂಡ ಹಿಡ್ಕೊಂಡಿರ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ. ಹಾಗಾಗಿ ನಾವು ಆದಷ್ಟು ಅದಕ್ಕೆ ಇದು ಒತ್ತು ಕೊಡಬೇಕಂತೇಳಿ ನನ್ನ ಅನಿಸಿಕೆ. ನನ್ನಂಗೆ ಎಲ್ಲರೂ ಮಾಡ್ರಿ ಅಂತೇಳಿ ಇನ್ನಂತಿ. ಈಗ ಇನ್ನೊಂದು, ಈಗ ಆಡು ಕುರಿಯನ್ನೆಲ್ಲ ಸಾಕ್ತಿರಲ್ಲ, ಎರಡೆರಡು ಯಾಕೆ ಒಂದು 4-5 ಅಥವಾ ಒಂದು 10 ಹಿಂಗೆ ಸಾಕ್ಬಹುದು ಸರ್? ಈಗ ನಂದ ವಿಚಾರನ ಹೇಳಿದೆ ನಾ ವೈಯಕ್ತಿಕವಾಗಿ ಯಾಕಂತ ಹೇಳಿದ್ರೆ ನನ್ನ ಮನೆಯಲ್ಲಿ ನಾ ಇರೋ ಒಬ್ಬವ, ಒಂದು ಮಗಳಿದೆ ಸಾಕು ಮಗಳು, ಹಾಗಾಗಿ ಅವರು ಸ್ವಲ್ಪ ಅಲ್ಲೇ ಇಲ್ಲೇ ಕೆಲ್ಸಕ್ಕೆ ಹೋಗ್ತಾರೆ, ಅಳಿಯನು ಅಲ್ಲೇ ಇಲ್ಲೇ ಕೆಲ್ಸಕ್ಕೆ ಹೋಗ್ತಾನೆ, ಮೊಮ್ಮಕ್ಕಳು ಇನ್ನೂ ಸಣ್ಣವರಿದ್ದಾರೆ. ಹಾಗಾಗಿ ಅಂದರೆ ಅದಕ್ಕೇನಾಗ್ತದೆ ನಾವು ಹೆಚ್ಚು ಸಾಕೋದ್ರಿಂದ ಅದಕ್ಕೆ ಒಂದು 2-3 ಜನ ಅಂದರೆ ಸ್ವಲ್ಪ ದೇಖರೇಖೆ ಮಾಡಲಿಕ್ಕೆ ಬೇಕಾಗ್ತದೆ. ಏನಾಗ್ತದೆ ಈಗ ನಾವು ಎಲ್ಲಾರ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ಮದುವೆ ಇರ್ತದೆ ಅಥವಾ ಒಂದು ಯಾವ್ದಾರ ತೀರ್ಕೊಂಡಿರ್ತಾರೆ ಮಣ್ಣಿಗೆ ಹೋಗಬೇಕು, ಅಂಥ ಸಂದರ್ಭದಲ್ಲಿ ಅವಕ್ಕೆ ನಾವು ಟೈಮ್ ಟೈಮ್ ನೀರು ಮೇವು ಹಾಕಬೇಕಾಗ್ತದಲ್ಲ, ಹಾಗಾಗಿ ತೊಂದರೆ ಆಗ್ತದೆ ಅಂಥೇಳಿ ನಾವು ಸ್ವಲ್ಪ ಕಡಿಮೆ ಸಾಕ್ಬೋದು. ನನ್ನ ವಿಚಾರ ಏನು ಸ್ವಲ್ಪ ಮನೆಯಲ್ಲಿ ಒಂದು ದೇಖರೇಖೆ ಮಾಡೋರು ಒಂದು 2-3 ಜನ ಇದ್ದರೆ ಸಾಕ್ಬೋದು, ಒಂದು 10-12 ಕುರಿ ಸಾಕ್ಬೋದು, ಆದಾಯ ಬರ್ತದೆ. ಅದರ ಜೊತೆಯಲ್ಲಿ ಕೋಳಿ ಸಾಕ್ಬೋದು, 100 ಕೋಳಿ ಸಾಕ್ಬೋದು, ಹೆಚ್ಚಿನ ಆದಾಯ ಬರ್ತದೆ, ರೈತರಿಗೆ ಅನುಕೂಲ ಆಗ್ತದೆ, ಅದರ ಗೊಬ್ಬರ ಸಹಿತ ನಮ್ಗೆ ಕೃಷಿಗೂ ಉಪಯೋಗ ಆಗ್ತದೆ. ಈ ದನಕರುಗಳಿಗೆ ಮೇವು ಅದೆಲ್ಲ ಹೇಗೆ? ಮೇವು ಸರ್ ನಮ್ಮ ಭಾಗಕ್ಕೆ ಮೇವಿಂದ ಏನು ಕೊರತೆ ಇಲ್ಲ, ಮೇವು ಸಿಗ್ತದೆ ಇಲ್ಲ, ಏನು ತೊಂದರೆ ಇಲ್ಲ. ಆದರೆ ನಾವೇನು ಮಾಡ್ತೇವೆ ಕೆಲವೊಂದು ಈಗ ನಮ್ಮ ಅಂದರೆ ಈ ಭೂಮಿಯಲ್ಲಿ ಒಂದು ತುಂಡು ಭೂಮಿ ಸ್ವಲ್ಪ ಎಲ್ಲಾರ ಒಂದು ಕಡೆ ಬಿಟ್ಕೋತೇವೆ ಮೇವಿನ ಸಲುವಾಗಿನೇ, ಯಾಕಂದ್ರೆ ಮನುಷ್ಯ ಎಲ್ಲಿ ಬದುಕಬಹುದು, ದನ ಎಲ್ಲಿ ಹೋಗೋದು, ಅವಕ್ಕೂ ಮೇವು ಬೇಕಲ್ಲ ಹೊಟ್ಟಿಗೆ. ಹಾಗಾಗಿ ನಾವೇನು ಮಾಡ್ತೇವೆ ಒಂದು ಕಡೆ ಬಿಟ್ಕೊಂಡು ಒಂದು ಕೆಲವೊಂದು ಒಣ ಮೇವನ್ನು ಇಟ್ಕೋತೇವೆ, ಅದರ ಜೊತೆಯಲ್ಲಿ ಹಸಿ ಮೇವು ಕೂಡ ಅಲ್ಲಿ ಬೆಳೆಸಿ ಅದನ್ನು ನಾವು ಉಪಯೋಗ ಮಾಡ್ತೇವೆ. ಈ ನೀರಾವರಿ ಇಲ್ಲಿ ಸುತ್ತಮುತ್ತ ರೈತರು ಹೇಗೆ ಕೊಳವೆ ಬಾವಿನ ಉಪಯೋಗಿಸೋದು ಹೇಗೆ? ಹೌದು ಸರ್, ಇಲ್ಲೇ ನಮ್ಮ ಕಡೆ ಯಾವುದು ಈ ಅಂದ್ರೆ ಹಳ್ಳ ಅಥವಾ ಯಾವುದು ಕಿನಾಲಿ ಅಂಥದ್ದು ಏನಿಲ್ಲ ಇಲ್ಲಿ. ಇದು ಒಂದು ನಮೂನಿ ಅರೆಮಲ್ನಾಡು ಪ್ರದೇಶ ಇದ್ದಂಗೆ ಐತಿದ. ಹಾಗಾಗಿ ನಮ್ಮಲ್ಲಿ ಕೊಳವೆ ಬಾವಿನೇ ಹೆಚ್ಚಾನು ಹೆಚ್ಚಾಗಿ ನಾವು ಯೂಸ್ ಮಾಡ್ತೇವೆ. ಕೆರೆ ಇದ್ದಾವೆ, ಸಣ್ಣ ಸಣ್ಣ ಕೆರೆ, ದೊಡ್ಡ ಕೆರೆ ಇಲ್ಲ, ನಾವು ಭೂಮಿಗೆ ಉಪಯೋಗ ಮಾಡುವಂಥದ್ದನ್ನು ನೀರು ಇಲ್ಲ ಇಲ್ಲಿ. ಹಾಗಾಗಿ ನಾವು ಹೆಚ್ಚಾನು ಹೆಚ್ಚಾಗಿ ಕೊಳವೆ ಬಾವಿನೇ ಉಪಯೋಗ ಮಾಡ್ತೇವೆ. ಮಳೆಗಾಲದಾಗ ಮಾತ್ರ ನೀರು ಬರ್ತದೆ, ಮಳೆ ಬಂದರೆ ನಮ್ಗೆ ಅನುಕೂಲ ಆಗ್ತದೆ. ಬೇಸಿಗೆಯಲ್ಲಿ ಮಾತ್ರ ನಾವು ಕೊಳವೆ ಬಾವಿನೇ ಹೆಚ್ಚಾನು ಹೆಚ್ಚಾಗಿ ನೀರು. ಆ ಕೊಳವೆ ಬಾವಿಯಲ್ಲಿ ನೀರು ಹೆಚ್ಚು ಕಡಿಮೆ ಆಗೋದು ಹಂಗೇನು ಆಗುತ್ತೆ? ಆಗ್ತೈತೆ ಸರ್, ಯಾಕಂದ್ರೆ ನಾವು ಇಲ್ಲಿ ಈ ಕಲ್ಲಿನ ಏರಿಯಾ ಇರೋದ್ರಿಂದ ಇಲ್ಲಿ ಭಾಳಷ್ಟು ಕೊಳವೆ ಬಾವಿನ ಜನ ಕೊರೆಸಿದ್ದಾರೆ. ಈಗ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಕೊರೆಸಿದ್ದಾರೆ. ಕೊರೆಸಿದ್ರೂ ಕೂಡ ಒಂದು 100ರಲ್ಲಿ ಒಂದು 50 ಜನಕ್ಕೆ ಮಾತ್ರ ನೀರು, ಅದು ಅಲ್ಪ ಸ್ವಲ್ಪ ಭಾಳ ಅಂದ್ರೆ ಅದರಲ್ಲಿ ಒಂದು 10-15 ಜನಕ್ಕೆ ಹೆಚ್ಚಿನ ನೀರು ಸಿಗ್ತದೆ, ಒಂದು 35 ಜನಕ್ಕೆ ಅಲ್ಪ ನೀರು ಸಿಗ್ತದೆ, ಒಂದು 50% ಅಂತೂ 0 ಏನೂ ಇಲ್ಲ ಅಂತ ಪರಿಸ್ಥಿತಿನೂ ಇದೆ. ಹಾಗಾಗಿ ಮಳೆ ಅಂತೂ ಗ್ಯಾರಂಟಿ ಆಗೇ ಆಗುತ್ತೆ ಇಲ್ಲಿ, ಏನು ಅಂತ ಸಮಸ್ಯೆ ಏನಿಲ್ಲ. ಇಲ್ಲ ಸರ್, ಈಗ ಇತ್ತಿತ್ತಲಾಗಿ ಒಂದು 2-3 ವರ್ಷದಿಂದ ಅತಿವೃಷ್ಟಿ ಭಾಳ ಆಗಿದೆ, ಆದರೆ ಅದರ ಪೂರ್ವದಲ್ಲಿ ಒಂದು 10 ವರ್ಷದಿಂದ ಅನಾವೃಷ್ಟಿ ಭಾಳ ಆಗಿತ್ತು. ಭಯಂಕರ ಮಳೆ ಅಂದ್ರೆ ಮಳೆ ಆಗ್ತದೆ ಇಲ್ಲ ಅಂತೇಳಿ ಅಲ್ಲ, ಆದ್ರೆ ಏನಾಗ್ತದೆ ನಮ್ಗೇನಾಗ್ತದೆ ಅಂದ್ರೆ ಟೈಮ್ ಟೈಮ್ಗೆ ಮಳೆ ಬೇಕಾಗ್ತದೆ. ಹಂಗಾಮ ಅಂದ್ರೆ ನಾವು ಏನು ಹಂಗಾಮ ರೈತರು ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಲ್ಲ, ನಮ್ಗೆ ಹದ ಟೈಮ್ಗೆ ಮಳೆ ಸಿಗೋದಿಲ್ಲ. ಯಾವಾಗ ಬೇಕಾಗ್ತದೆ ಅವಾಗ ಬರೋದಿಲ್ಲ, ಯಾವಾಗ ಬ್ಯಾಡ ಆಗ್ತದೆ ಅವಾಗ ಬರ್ತದೆ. ಈಗ ಈ ಸರ್ತೆಲ್ಲ ಹಂಗಾಯ್ತು ನೋಡ್ರಿ, ಈಗ ಮಾರ್ಚ್ನಲ್ಲಿ ಮಳೆ ಆಯಿತು, ಸಿಕ್ಕಾಪಟ್ಟೆ ಮಳೆ ಆಯಿತು ಅಂದರೆ ದಿವಸ ಬರೋದು ಅಡ್ಡ ಮಳೆ ಅಂದ್ರೆ ಅದು ಕೆಲವೊಬ್ಬರಿಗೆ ಅನುಕೂಲ ಆಯಿತು, ಕೆಲವೊಬ್ಬರಿಗೆ ತೊಂದರೆನೂ ಆಯಿತು. ಆದರೆ ಈಗ ನೋಡ್ರಿ ಮತ್ತೆ ಈಗ ಬಿತ್ತಿಗೆ ಹದ, ಈಗ ನೋಡ್ರಿ ಭರಣಿ ಮಳೆಗೆ ಅಥವಾ ಕರ್ತಿಕ ಭರಣಿ ಮಳೆಗೆ ನಾವು ಬಿತ್ತಿಗೆ ಮಾಡ್ತೀವಿ ಹಳೆ ಪದ್ಧತಿ ಪ್ರಕಾರ. ಈಗ ನೋಡಿದರೆ ಕೈ ಕೊಡುವಂಗೆ ಸಂಭವ ಕಾಣ್ತದೆ, ಹಾಗಾಗಿ ತೊಂದರೆ ಆಗ್ತದೆ. ಮತ್ತೆ ತರಕಾರಿ ಅವನ್ನೆಲ್ಲ ಬೆಳೆದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗ್ಬೋದ ಅಂತ, ಬೇರೆ ಬೇರೆ ತರಕಾರಿಗಳು ಒಂದೇ ಅಲ್ಲ? ಆಗ್ತದೆ ಆಗ್ತದೆ ಸರ್, ಇಲ್ಲ ಅಂತೇಳಿ ಅಲ್ಲ, ಖಂಡಿತ ಆಗ್ತದೆ. ಆದರೆ ಏನಾಗ್ತದೆ, ತರಕಾರಿ ನಾವು ಬೆಳೆಸ್ಲಿಕ್ಕೆ ಬೆಳೆನೂ ಬರ್ತದೆ ಇಲ್ಲಿ, ಕೆಲವೊಂದು ಸರ್ತಿ ನಾನು ಬೆಳೆಸಿದ್ದೆ. ಆದರೆ ಏನಾಗ್ತದೆ, ಅವ್ರು ಮಾರಾಟಕ್ಕೆ ತೊಂದರೆ ಆಗ್ತದೆ. ಅಂದ್ರೆ ನಮ್ಗೆ ಚಿನ್ನ ನಾವು ಏನಾದ್ರು ಬೆಳೆಸಿದ್ರೆ ಇಲ್ಲಿ ಸಣ್ಣ ಊರು ಇರೋದ್ರಿಂದ ಖರ್ಚಾಗೋದಿಲ್ಲ, ನಾವು ಕಲ್ಗಡ್ಡಿಗೆನೋ ಅಥವಾ ಹುಬ್ಬಳ್ಳಿಗೋ ತೊಗೊಂಡು ಹೋಗ್ಬೇಕಾಗ್ತದೆ. ಇಲ್ಲಿಂದ ಬಾಡಿಗೆ ಗಾಡಿ ಬಾಡಿಗೆ ಅದು ಹೊರಗೆ ಕೊಟ್ಟಾಗೋದಿಲ್ಲ ಹೆಚ್ಚಿಂದ ನಾವು ತೊಗೊಂಡು ಹೋಗ್ಬೇಕಂದ್ರೆ ಒಂದನೇದು. ಎರಡನೇದು ಏನಾಗ್ತದೆ, ಅದಕ್ಕೆ ಮೂರ್ನಾಲ್ಕು ಜನ ಇದ್ದು, ನಾ ಹೇಳಿದ್ನಲ್ಲ ಮೂರ್ನಾಲ್ಕು ಜನ ಇದ್ರೆ ಮಾತ್ರ ಅದನ್ನು ಮಾಡ್ಬೋದು. ಯಾಕಂದ್ರೆ ಒಬ್ಬರು ಇಲ್ಲಿ ಹೊಲದಲ್ಲಿ ನೋಡಿಕೊಂಡ್ರೆ ಒಬ್ಬರು ತೊಗೊಂಡು ಹೋಗಿ ಅದನ್ನು ಮಾರಾಟ ಮಾಡ್ಲಿಕ್ಕೆ ಬರಲಿಕ್ಕೆ ಒಂದು ಮನುಷ್ಯ ಬೇಕಾಗ್ತದೆ. ಹಾಗಾಗಿ ಒಂದು ಎರಡು ಮೂರು ಜನ ಇದ್ರೆ ಮಾಡ್ಬೋದು, ತರಕಾರಿ ಮಾಡ್ಬೋದು. ಈ ಭತ್ತ ಮತ್ತೆ ಮೆಕ್ಕೆಜೋಳ ಇವನ್ನೆಲ್ಲ ಬೆಳೆದಾಗ ಹೇಗೆ ಮಾರಾಟ ಮಾಡ್ತೀರಿ? ಈಗ ಎ ಪಿ ಎಂ ಸಿ ಅಷ್ಟೊಂದು ಕೆಲಸ ಮಾಡ್ತಾ ಇಲ್ಲ. ಇಲ್ಲ ಸರ್, ಯಾಕಂದ್ರೆ ಕೆಲವೊಂದು ಎ ಪಿ ಎಂ ಸಿ ಅಂತೂ ಇಲ್ಲಿ ಖರೀದಿ ಇಲ್ಲ. ಇಲ್ಲ ನಮ್ಮ ಕಡೆ ಅಡಕೆ ಅದು ಯಲ್ಲಾಪುರದವರು ಮಾಡ್ಕೋತಾರೆ, ಆದ್ರೆ ನಮ್ಮ ಭಾಗಕ್ಕೆ ಎ ಪಿ ಎಂ ಸಿ ದವರು ಖರೀದಿ ಮಾಡೋದಿಲ್ಲ. ಕೆಲವೊಂದು ಸರ್ತಿ ಗೌರ್ಮೆಂಟ್ ನಾವು ಖರೀದಿ ಮಾಡ್ತೇವೆ, ಖರೀದಿ ಕೇಂದ್ರ ಆರಂಭ ಮಾಡ್ತೇವೆ ಅಂತ ಅಂತ ಹೇಳಿ ಪೇಪರ್ನಲ್ಲಿ ಅಲ್ಲೇ ಇಲ್ಲಿ ಹೇಳ್ತಾ ಇದ್ರು. ಆದ್ರೆ ಸಹಿತ ಇನ್ನೂ ತನಕ ಯಾವುದೋ ಒಂದು ಉಪಯೋಗ ಆಗಲಿಲ್ಲ ನಮಗೆ. ಆದ್ರೆ ನಾವೇನ್ ಮಾಡ್ತೇವೆ, ಈಗ ಯಾರು ಬರ್ತಾರಲ್ಲ ಈಗ ಅಂದ್ರೆ ಕೆಲವೊಂದು ದಲ್ಲಾಳಿಗಳು ಇರ್ತಾರೆ ಇಲ್ಲಿ ಮಧ್ಯವರ್ತಿಗಳು, ಅವ್ರ ಮುಖಾಂತರ ಮಾರಾಟ ಮಾಡ್ತೇವೆ. ಅವ್ರು ಹೆಂಗೆ ಅವ್ರ ಮನಸ್ಸಿಗೆ ಬರ್ತದೆ ಹಂಗೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅವ್ರು. ಅದಕ್ಕೊಂದು ಇಂತಿಷ್ಟೇ ದರ ಅಂತೇಳಿ ಇಲ್ಲ ನಿಗದಿ. ದರ ಯಾರು ಫಿಕ್ಸ್ ಮಾಡ್ತಾರೆ? ಅವರೇ ಮಾಡೋದು, ಇಲ್ಲಿ ಮಧ್ಯವರ್ತಿಗಳು ಇದ್ದಾರಲ್ಲ ಅವರೇ ಫಿಕ್ಸ್ ಮಾಡ್ತಾರೆ. ಗೌರ್ಮೆಂಟ್ ಅಂತೂ ಇಷ್ಟಿಂತೇ ಖರೀದಿ ಮಾಡ್ರಿ ಅಂತೇಳಿ ಇನ್ನೂ ತನಕ ನಮಗೇನು ರೈತರಿಗೆ ಇಲ್ಲಿ ಆದೇಶ ಕೊಡಲಿಲ್ಲ, ಅಥವಾ ಅವರು ಸಹಿತ ನಮ್ಗೆ ಹೇಳೋದಿಲ್ಲ. ಏನು ತೊಗೊಂಡು ಹೋದ್ರೆ ಅದಕ್ಕೆ ಬೆಲೆನೇ ಇಲ್ಲ, ಯಾಕಂದ್ರೆ ಇದು ಬ್ಯಾಡ್ರಿ ಅದು ಅಂದರೆ. ಈ ವರ್ಷ ಅಂತೂ ಹೆಚ್ಚಿನ ಮಳೆಯಾಗಿ ಡಿಸೆಂಬರ್ ನವೆಂಬರ್ದಲ್ಲಿ ಭಾಳಷ್ಟು ಭತ್ತ ಹಾಳಾಗದೆ ಸರ್. ಅವಾಗ ಅದನ್ನು ಭತ್ತ ಉಳಿದಿದ್ದು ಅಲ್ಪ ಸ್ವಲ್ಪ ಭತ್ತ ಉಳಿದಿದ್ದನ್ನು ತೊಗೊಂಡೋಗಿ ನಾವು ಮಾರಾಟ ಮಾಡಿದರೆ ಅದಕ್ಕೆ ಅದು ಕಪ್ಪಿದೆ, ಅದು ಪಾನ ಇದೆ, ಮುಗಿದಿದೆ ಹಿಂಗೆ ಹೇಳಿ ಅದಕ್ಕೆ ರೇಟ್ ಕಡಿಮೆ. ಹಾಗಾಗಿ ರೈತರು ಈ ಭತ್ತದ ಬೆಳೆ ಅಂತೂ ಈ ಭಾಗಕ್ಕೆ ಭಾಳ ತೊಂದರೆ ಆಗ್ಬಿಟ್ಟು ಭತ್ತ ಬೆಳೆಸಿದವ್ರಿಗೆ. ಹಂಗಾಗಿ ಈಗ ಯಾರೂ ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಬೇರೆ ಬಹು ವಾರ್ಷಿಕ ಬೆಳೆಗಳು, ಈಗ ಮಾವು, ಮಾವಿನ ತೋಟದಲ್ಲೇ ಕುಂತು ಮಾತಾಡ್ತಾ ಇದ್ದೀವಿ, ಚಿಕ್ಕು ಆಗ್ಬೋದು ಇಲ್ಲಾಂದ್ರೆ ತರಕಾರಿ ಅಂತ ಅಡಿಗೆ ಬೆಳಿಬಹುದು ಅಂತವೆಲ್ಲ ಮಾಡ್ಬೋದು ಸರ್, ಬರ್ತದೆ, ಏನು ತೊಂದರೆ ಇಲ್ಲ. ಆದರೆ ಕೆಲವೊಂದು ಸರ್ತಿ ಈ ಹವಾಮಾನ ಬದಲಾವಣೆ ಆಗ್ತದೆ ಅಲ್ಲ, ಅದರಲ್ಲಿಂದ ಈ ನಮ್ಮ ಅಂದ್ರೆ ನಾನು ಫಸ್ಟ್ಗೆ ಹೇಳಿದ್ನಲ್ಲ ಅರೆ ಮಲೆನಾಡು ಪ್ರದೇಶದು ಅಂದರೆ ಈ ಕಡೆ ಬಯಲುಸೀಮೆನೂ ಅಲ್ಲ ಈ ಕಡೆ ಮಲೆನಾಡು ಅಲ್ಲ, ಹಾಗಾಗಿ ಈ ಅರಣ್ಯ ಭೂಮಿ ಇರೋದ್ರಿಂದ ಕೆಲವೊಂದು ವಾತಾವರಣ ಅದನ್ನು ಸ್ವಲ್ಪ ಸರಿಯಾಗಿ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಸರ್ತಿ ಈ ಕಾಯಿ ಉದುರಿ ಅಥವಾ ಏನು ಹೂವು ಬೀಳುವಂಥ ಸಂದರ್ಭದಲ್ಲಿ ತೊಂದರೆಯಾಗಿ, ಈಗ ನೋಡ್ರಿ ಉದಾಹರಣೆಗೆ ಈಗ ನಾವು ಇಲ್ಲಿ ಬೆಳೆಸೇವೆ ಈ ಮಾವಿನ ಗಿಡ ಇದೆ, ಅದಕ್ಕೆ ನೋಡ್ರಿ ಕಾಯಿ ಎಲ್ಲರ ಒಂದು ಎರಡು ಅಷ್ಟೇ ಕಾಣ್ತದೆ ಅಂದ್ರೆ ಇದನ್ನು ಹಿಡಿಯೋದೇ ಇಲ್ಲ. ಹಾಗಾಗಿ ಮತ್ತೇನಾಗ್ತದೆ, ನಮ್ದು ಇಲ್ಲೇ ಸಣ್ಣ ರೈತರು ಅಂದ್ರೆ 3 ಎಕರೆ 4 ಎಕರೆ 5 ಎಕರೆ ಭಾಳ ಅಂದ್ರೆ 5 ಎಕರೆ, ಅದಕ್ಕಿಂತ ದೊಡ್ಡ ರೈತ ಯಾರಿಲ್ಲ ಇಲ್ಲಿ, ಅಥವಾ 1-2 ಎಕರೆ ಒಂದು ಹಿಂಗೆ ಎಲ್ಲ ಸಣ್ಣ ಸಣ್ಣ ರೈತರು. ಈಗ ನಾವು ಏನಾರ ಆಗಿ ಅದನ್ನು ಮಾಡಿದ್ವಿ ಅಂದ್ರೆ ಪೀಕ್ ಹಾಳಾದ ಕೂಡಲೇ ರೈತನ ಜೀವನ ಏನ್ರಿ, ಈಗ ಅದ್ರ ಮ್ಯಾಗ ಬಾಳೆವು ನಮ್ದು, ಎಲ್ಲ ಅದರಲ್ಲಿ ನೋಡ್ಕೋಬೇಕು. ನಾಳೆ ಏನಾರ ಒಂದು ಪೀಕ್ ಹೋಗ್ಬಿಡ್ತಂದ್ರೆ ಮತ್ತದನ್ನು ಸುಧಾರಣೆ ಮಾಡಲಿಕ್ಕೆ 2-3 ವರ್ಷ ಬೇಕಾಗ್ತದೆ. ಹಿಂಗಾಗಿ ರೈತ ಹೆದರ್ತಾರೆ, ಯಾವುದೋ ಪೀಕ್ ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ಯೋಚನೆ ಮಾಡ್ತಾರೆ ಲಾಭ ಆಗ್ತದೋ ಇಲ್ಲಪ್ಪ, ಲಾಭ ಏನಾರು ಲಕ್ಷಣ ಆದ ಕೂಡಲೇ ಮತ್ತು ನಮ್ಮ ಗತಿ ಏನು, ನಾವು ಎಲ್ಲಿ ಹೋಗಬೇಕು, ಸಾಲ ಹೆಂಗೆ ತೀರಿಸ್ಬೇಕು. ಹಾಗಾಗಿ ಹೆದರ್ಕೊಂಡು ಈ ಬೇರೆ ಪೀಕ್ ಮಾಡಲಿಕ್ಕೆ ಸ್ವಲ್ಪ ಹೆದರ್ತಾರೆ ಇಷ್ಟೇ. ಅಂದರೆ ದೊಡ್ಡ ಹೊಲ ಇದ್ರೆ ಮಾಡ್ಬೋದು, 1-2 ಎಕರೆ ಅದನ್ನು ಮಾಡಿ ಬೇರೆ ಪೀಕ್ ಮಾಡಿ ಏನಾದ್ರು ಜೀವನ ಮಾಡ್ಬೋದು, ಕಮ್ಮಿ ಭೂಮಿ ಅಲ್ಲ. ಅಂದರೆ ನಿಮ್ಮ ಹೆಸರಲ್ಲೇ ಇರುವಂತಹ ಪಟ್ಟಭೂಮಿನೋ ಅಥವಾ ಅಕ್ರಮ ಮಾಡ್ಕೊಂಡಿತ್ತು ಇಲ್ಲೇ ಸರ? ನಮ್ಮ ಏರಿಯಾದಲ್ಲಿ ಬಹಳಷ್ಟು ಅತಿಕ್ರಮಣ ಭೂಮಿ ಬಾಳ ಇದೆ. ಏನು ಪಟ್ಟಾಭೂಮಿ ಅಂದ್ರೆ ಇದು ಹಳೆ ಷರತ್ತು ಏನು ಭೂಮಿ ಇದೆಯಲ್ಲ ಬಹಳ ಕಡಿಮೆ, ಅಂದ್ರೆ ಸಣ್ಣ ಊರು ಇತ್ತು ಅವಾಗ ಸ್ವಲ್ಪ ಭೂಮಿ ಇಲ್ಲ, ಅವಾಗೆಲ್ಲ ಅರಣ್ಯ ಪ್ರದೇಶ ಈ ಕಡೆ, ಹಂಗಾಗಿ ಅವಾಗ ಸ್ವಲ್ಪ ಭೂಮಿ ಇದು ಸ್ವಲ್ಪ ಮಾಡ್ಕೊಂಡಾರೆ. ಈಗ ಅದನ್ನ ಸುಮಾರಷ್ಟು ಈಗ ಅತಿಕ್ರಮಣ ಬಾಳ ಇದೆ. ಅತಿಕ್ರಮಣ ಇದ್ರೆ ನಿಮಗೆ ಸೌಲಭ್ಯ ಸಿಗುವುದು ಕಷ್ಟ? ಏನು ಸಿಗುವುದಿಲ್ಲ ಸರ್, ಅದು ಆಕ್ಚುಲಿ ನಮ್ಮ ಭೂಮಿನೇ ಅಲ್ಲ ಅಂತ ಬ್ಯಾಂಕ್ನವ್ರಾಗ್ಲಿ ಅಥವಾ ಅರಣ್ಯ ಇಲಾಖೆ ಭೂಮಿನೇ ಅಲ್ಲ, ನಿಮ್ಗೆ ಏನು ಹಕ್ಕ ಇಲ್ಲ, ಅದರಲ್ಲಿ ನಮ್ಮದು ಹೆಸರೇ ಇಲ್ಲ. ಹಂಗಾಗಿ ಅದ್ರ ಏನು ಸೌಲಭ್ಯ ಸಿಗೋದಿಲ್ಲ. ಹಾಳಾದ್ರೂ ಸಹಿತ ಈಗ ನೋಡ್ರಿ, ಹೋದ ವರ್ಷ ಆನೆ ಬಂದು ಸುಮಾರಷ್ಟು ಹಾಳು ಮಾಡಿದ್ದು. ಆದರೆ ಇದು ಅತಿಕ್ರಮ ಭೂಮಿಗೆ ಏನು ಸಿಗೋದಿಲ್ಲ. ಈ ಸ್ವಲ್ಪ ಮಾಲಕಿ ಜಮೀನು ಇದ್ದವ್ರಿಗೆ ಒಂದು ಅಲ್ಪ ಸ್ವಲ್ಪ ಸಿಕ್ತು, ಆದರೆ ಇದು ಇಲ್ಲ. ಅತಿಕ್ರಮದವ್ರಿಗೆ ಏನು ಒಂದು ರೂಪಾಯಿ ಇಲ್ಲ, ಬರೀದೇ ಮನೆಗೆ ಹೋಗ್ಬಿಟ್ರು. ನೀವು ಸಹಕಾರ ಸಂಘದಲ್ಲಿ ಮೆಂಬರ್ ಆಗಿರಿ ಅಲ್ವಾ? ಹೌದು ಸರ್. ಅಲ್ಲಿ ಸಹಕಾರ ಸಂಘದಲ್ಲಿ ಏನೇನು ಸೌಲಭ್ಯ ಈ ರೀತಿ ಅತಿಕ್ರಮಣ ಮಾಡ್ಕೊಂಡಂತ ರೈತರಿಗೆ ಅಥವಾ ಬೇರೆ ರೈತರಿಗೆ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತವ್ರಿಗೆ ಹಂಗೇನ್ರ ಇದೆಯಾ? ಇದೆ ಸರ್. ಈಗ ಅತಿಕ್ರಮಣದವ್ರಿಗೆ ಅಂತೂ ಏನಿಲ್ಲ, ನಮ್ಮ ಮೊದಲೇ ಹೇಳ್ದಂಗೆ ಅವ್ರಿಗಂತೂ ಏನು ಕೊಡಕ್ಕೆ ಅನುಕೂಲ ಇಲ್ಲ. ನಾವು ಈ ಮಾಲಕಿ ಜಮೀನು ಇದ್ದವ್ರಿಗೆ ನಮ್ಮ ಕಡೆ ಅಂದರೆ ಈ ತಿತ್ತಲಾಗೆ ಕಬ್ಬಿಗೆ ಕೊಡ್ತಾ ಇದ್ದೆ. ಮೊದಲೆಲ್ಲ ಭತ್ತಕ್ಕೆ ಕೊಡೋದು, ಬಾಕಿ ಇದಕ್ಕೆ ಇಲ್ಲ ನಮ್ಮ ಕಡೆ. ಅಂದರೆ ತೋಟ ಗಿಟ ಮಾಡಲಿಕ್ಕೆ ಇಲ್ಲ, ಭತ್ತಕ್ಕೆ ಮಾತ್ರ. ಈಗ ಹೋದ ವರ್ಷ 1 ಎಕರೆಗೆ 23,000 ರೂಪಾಯಿ 1 ಎಕರೆಗೆ ಈ ಥರ ಬೆಳೆ ಸಾಲವನ್ನು ಕೊಟ್ಟಿದ್ವಿ. ಈಗ ಕಬ್ಬಿಗೆ ಹೆಚ್ಚಿದೆ, 25,000 ಇತ್ತು, ಈ ಸತಿಲಿ ಮತ್ತೆ ಹೆಚ್ಚು ಮಾಡ್ಯಾರ ಅಂತೇಳಿ ಮೊನ್ನೆ ಸೆಕ್ರೆಟರಿ ಹೇಳ್ತಾ ಇದ್ರು. ಆದ್ರೆ ಭತ್ತಕ್ಕೆ ಮಾತ್ರ ಕಬ್ಬಿಗೆ ಅಷ್ಟೇ ಕೊಡೋದು, ಎರಡಕ್ಕೆ ಏನು ಕೊಡೋದಿಲ್ಲ. ಮತ್ತೆ ಕೆಲವೊಂದು ಈ ಸಣ್ಣ ವ್ಯಾಪಾರಿಗಳಿಗೆ ಅಂದ್ರೆ ಈ ಸ್ವಸಹಾಯ ಗುಂಪು ಮಾಡಿಕೊಂಡು ಅಂಥವ್ರು ಬಂದರೆ ಕೊಡಬೇಕಂತೇಳಿ ವಿಚಾರ ಇದೆ. ಮತ್ತು ಕೆಲವೊಂದು ಮಾಧ್ಯಮಿಕ ಸಾಲಗಳನ್ನು ಕೊಟ್ಟಿವಿ, ಅಂದರೆ ಈ ಕೊಟ್ಟಿಗೆಗೆ ಅಥವಾ ಈ ಪೌಟಿಲರು ಸಣ್ಣ ಟ್ರ್ಯಾಕ್ಟರ್ ಇರ್ತದೆ ಅದಕ್ಕೆ, ದೊಡ್ಡ ಟ್ರ್ಯಾಕ್ಟರ್ಗೆ, ಇಂಥವಕ್ಕೆಲ್ಲ ಕೆಲವೊಬ್ಬರಿಗೆ ಮಾಧ್ಯಮಿಕ ಸಾಲವನ್ನು ಬೆಳೆ ಸಾಲ ಜೊತೆಲಿ ಅದು ಎರಡು ಬಿಟ್ಟರೆ ಮತ್ತೆ ಬೇರೆ ಯಾವುದು ಕೊಟ್ಟು. ಒಂದು ಸಾಮಾಜಿಕವಾಗಿ ಬೆರೀಬೇಕು, ಅವ್ರಿಗೆ ಏನಾರ ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಸು ಹೇಗೆ ಬಂತು ನಿಮ್ಗೆ? ಸರ್, ನಂದು ವಿಚಾರ ಅಂದರೆ ನಾನು ಹುಟ್ಟದಾಗಿಂದ ನನಗೊಂದು ಒಂದು ಒಂದು ಏನೋ ದೇಶಕ್ಕೆ ಏನೋ ಕೊಡಬೇಕು, ಒಂದು ಜನರ ಸಲುವಾಗಿ ಏನೋ ನಾನು ಮಾಡಬೇಕು ಅಂದ್ರೆ ನಾವು ಸತ್ತು ಹೋದ್ರೂ ಕೂಡ ನಮ್ಮ ಹೆಸರು ಉಳಿಬೇಕು ಇಲ್ಲಿ ಅನ್ನುವಂಥದ್ದನ್ನ ವಿಚಾರ ಭಾಳ ಇತ್ತು ನಂದು. ಅದೇ ಪದೇ ಪದೇ ವಿಚಾರ ಬರುತ್ತೆ. ಹಿಂಗಾಗಿ ನಾನು ಸಾಮಾಜಿಕ ಸೇವೆಯನ್ನ ಆಯ್ಕೆ ಮಾಡಿಕೊಂಡೆ. ಯಾರ ಬಡವರು ಇದ್ರು ಕಷ್ಟ ತರ ಮನಸ್ಸಿಗೆ ನೋವು ಆಗ್ತದೆ, ಅವ್ರು ಏನಾರ ಕಷ್ಟ ನೋಡಿದ ಕೂಡಲೇ ತ್ರಾಸ ಆಗ್ತದೆ. ಅದೇ ಜೊತೆಯಲ್ಲಿ ಪ್ರಾಣಿ ಪಕ್ಷಿ ಕೂಡ ಏನಾರ ಅಂತದ್ ಏನಾರ ಆದ್ರೂ ಕೂಡ ಮನಸ್ಸಿಗೆ ನೋವು ಆಗ್ತದೆ. ಅಂದ್ರೆ ಅವ್ರಿಗೆ ನೀರಿಲ್ಲ ಅಥವಾ ಮೇವಿಲ್ಲ ಅಂದ್ರೆ ಒಂದ್ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಏನಪ್ಪ ಅವ್ರ ಗತಿ ಏನು ಬಾಯಿಲ್ಲ, ಅವ್ರಿಗೆ ಅವು ಹೆಂಗ್ ಬದುಕಬೇಕು, ಅವ್ರಿಗೆ ಯಾರು ಹಾಕ, ಅವ್ರು ಎಲ್ಲಿ ಕೇಳಬೇಕು ಅನ್ನುವಂತ ವಿಚಾರ ಬರ್ತದೆ. ಹಾಗಾಗಿ ನಾನು ಆ ಕಳಕಳಿಯಿಂದ ಈ ಸಾಮಾಜಿಕ ಇದರಲ್ಲಿ ದುಡುಕಿದೆ. ಈ ಕರುಣಾ ಮನೋಭಾವನೆ ಅವನಿಂದ ಬಂದಿದ್ದು, ಅಪ್ಪನಿಂದ ಬಂದಿದ್ದು ಅಥವಾ ಬೇರೆದವರಿಂದ? ಕರುಣೆ ಅನ್ನೋದು ನಮ್ಮ ತಂದೆ ತಾಯಿನ ಕಲಿಸಿದ್ದು ಕರುಣೆ. ಅವ್ರಿಗೆ ಭಾಳ ಕರುಣೆ ಇತ್ತು. ಅಂದ್ರೆ ನಮ್ಮ ತಂದೆಯವರು ಕೂಡ ಅವರು ಒಂದು ಫಾರೆಸ್ಟರ್ ಇದ್ರು, ಜಾಬ್ ಆಗಿದ್ರು ಅವರು. ಅವರು ಕೂಡ ಒಂದು ಇನ್ನೂ ತನಕನೂ ನಮ್ಮ ಮನೆಯಲ್ಲಿ ಬಂದು ನೋಡ್ರಿ, ಒಂದು ಕುರ್ಚಿ ಸಹಿತ ಇಲ್ಲ, ಒಂದು ಏನು ಮಾಡ್ಕೊಂಡಿಲ್ಲ ಅವರು, ಒಂದು ಹಂಚು ಸಹಿತ ಇಲ್ಲ. ಅಂಥದ್ದನ್ನ ಜೀವನ ಅವರು ಮಾಡಿಕೊಂಡು ತೀರು ಹೋಗ್ಬಿಟ್ರು. ತಾಯಿಯವರು ಅದೇ ಇದರಲ್ಲಿ ಇದ್ರು. ಹಾಗಾಗಿ ನಮ್ಗೆ ಅವ್ರಲಿಂದನೇ ನಮಗೆ ಕರುಣೆ ಅನ್ನೋದು ಒಂದು ಮನಸ್ಸಿಗೆ ಇದಾಯ್ತು. ಮತ್ತು ಇದು ಕೆಲವೊಂದು ಸರ್ತೆ ಒಬ್ಬರ ಮ್ಯಾಗ ಒಬ್ಬರು ಇದು ದಬ್ಬಾಳಿಕೆ ಮಾಡೋದು, ಅತ್ಯಾಚಾರ ಮಾಡೋದು, ಕೆಲವೊಬ್ರು ತ್ರಾಸ ಕೊಡೋದು ನೋಡಿದ ಕೂಡಲೇ ಅದು ಒಂದು ನಮೂನಿ ಮನಸ್ಸಿಗೆ ಬೇಜಾರು ಅನ್ನಿಸ್ತದೆ. ಏನಪ್ಪ ನಾವು ಮನುಷ್ಯರಾಗಿ ಒಂದು ಮನುಷ್ಯರಿಗೆ ಇಷ್ಟು ಕಷ್ಟ ಕೊಡ್ತೇವಲ್ಲ ಅನ್ನೋ ಒಂದು ಇದನ್ನು ಬಂದು ಕೂಡಲೇ ಅದು ಕರುಣೆ ಅನ್ನೋದು ಬಂದುಬಿಡುತ್ತೆ. ಅಂದ್ರೆ ಒಬ್ರಿಗೊಬ್ರಿಗೂ ಕರುಣೆ ಇದ್ದಷ್ಟು ಒಳ್ಳೇದು. ಕರುಣೆ ಅನ್ನೋದು ಒಳಗಿಂದ ಹುಟ್ಟುತ್ತ, ಅದು ನಾವು ಸುಮ್ಸುಮ್ ಬೆಳೆಸ್ಕೊಳಕ್ ಆಗಲ್ಲ. ಆದ್ರೆ ದಿನಾನು ಒಂದೊಂದು ಒಳ್ಳೆ ಕೆಲಸ ಮಾಡ್ಕೊಂತ ಈ ರೀತಿ ಕರುಣಾ ಮನಸ್ಸು ಬಂತು ಅಂದ್ರೆ ಅದು ನಮಗೆ ಒಳ್ಳೇದಾಗತ್ತದ ಮುಂದೆ. ಹೌದೌದು ಸರ್, ಅದೇ ಒಳ್ಳೇದು ನಮ್ಗೆ. ಈಗ ನಾವು ಒಂದು ಸ್ವರ್ಗಕ್ಕೆ ಹೋಗೋ ದಾರಿ ಅಂದ್ರೆ ಒಂದು ನಂಬಿಕೆ ನಮ್ದು, ಅದನ್ನೇ ಒಂದು ಕರುಣೆ ನಮಗೂ. ನನ್ನ ವಿಚಾರ ಏನಂತ ಹೇಳಿದ್ರೆ, ಈಗ ದೇವರಿಗೆ ಅಥವಾ ಈಗ ಒಂದು ಚರ್ಚ್ ಆಗಲಿ, ಮಸೀದಿ ಆಗಲಿ, ದೇವಸ್ಥಾನಗಳಿಗೆ ಯಾರೋ ದೇಣಿಗೆ ಕೊಡ್ತಾರೆ. ಈಗ ಒಬ್ಬ ತ್ರಾಸ್ನಲ್ಲಿ ಇದ್ರೆ ಮನುಷ್ಯ, ಈಗ ಒಂದು ದವಾಖಾನೆಗೆ ರೊಕ್ಕ ಇಲ್ದ ಒದ್ದಾಡ್ತಾ ಇರ್ತಾರೆ, ಅಂತ ಸಂದರ್ಭದಲ್ಲಿ ಯಾರೂ ಸಹಾಯ ಮಾಡಿಲ್ಲ. ದೇವ್ರಿಗೆ ಕೊಡೋ ಭಾಳ ಜನ, ಏ ದೇವ್ರಿಗೆ ಕೊಡ್ರಿ, ದೇವ್ರಿಗೆ ಕೊಡ್ರಿ ಅಂತೇಳಿ ಹೇಳಿದ ಕೂಡಲೇ ಯಾರೋ ಪಟ್ಟಿ ಕೊಡ್ತಾರೆ, ಯಾರೋ 1,000 ತಗೋರಿ, 2,000. ಆದ್ರೆ ಇಲ್ಲೇ ಒಂದು ಮನುಷ್ಯ ಅಂದ್ರೆ ಅವ ಒಂದು ಒದ್ದಾಡ್ತಾ ಇರ್ತಾನೆ, ಜೀವನ ಒಂದು ಜೀವನ ಒಂದು ಅವ ಒಂದು ದುಡ್ಡು ಇಲ್ಲ ಏನಿಲ್ಲ, ಅಂತ ಸಂದರ್ಭದಲ್ಲಿ ಯಾರು ಒಬ್ರು ಮುಂದೆ ಬರೋದಿಲ್ಲ ಸಹಾಯ ಮಾಡ್ಲಿಕ್ಕೆ. ಅವಾಗ ಇದು ತಪ್ಪಲ್ಲ ನಮ್ದು. ಮೊದಲು ನಾನು ಮಾನವೀಯತೆ ನಾವು ಗೌರವ ಕೊಡಬೇಕು. ಮೊದಲು ಮನುಷ್ಯನಲ್ಲಿ ಮನುಷ್ಯ ಅವನ್ನ ಉಳಿಸಬೇಕು. ಎರಡನೇದಾಗಿ ನಾವು ಪ್ರಾಣಿಗಳನ್ನ ಮುಖ್ಯವಾಗಿ, ಈಗ ನೋಡ್ರಿ ಜಂಗಲ ಪ್ರಾಣಿ ಇರ್ತಾವ, ಅವ್ರಿಗೆ ನೀರು ಸಿಗೋದಿಲ್ಲ, ಈಗ ಎಲ್ಲೇ ಹೋಗಿ ಕುಡಿಬೇಕು ನೀರು ಅವರು? ಅಂತ ಪ್ರಾಣಿಗಳಿಗೆ ಅಲ್ಲಿ ಎಲ್ಲರೂ ನೀರಿನ ವ್ಯವಸ್ಥೆ ಮಾಡ್ಬೇಕು. ಕೆಲವೊಂದು ಸರ್ತಿ ನಾನು ಇಲ್ಲೇ ಕೆರೆಯಲ್ಲಿ, ಅವಾಗ 15 ವರ್ಷದ 20 ವರ್ಷದ ಹಿಂದದ ಅಂದ್ರೆ ಬರಗಾಲ ಬಂದು ನೀರಿಲ್ಲ ಟೈಮಕ್ಕ ಈ ನೀರಿನ ಆಚೆಗೆ ದನ ಹೋಗಿ ಕೆಸರಿನಲ್ಲಿ ಸಿಕ್ಕೊಂಡು ಒದ್ದಾಡಿ ಸಾಯುವಂತದ್ದು ನೋಡಿದೆ ನಾನು. ಅದು ನಾವು ಎಳೆದು ಸಹಿತ ತೆಗೆದು ನಾವು ಅಂದ್ರೆ ಬಾವಿ ಎಲ್ಲೇ ಬಾವಿ ಇದೆ ಅಲ್ಲೇ ಒಂದು ಬಾವಿ ತೊಟ್ಟಿ, ನಾನು ಒಂದು ಪಂಚಾಯತ್ ಮೆಂಬರ್ ಆಗಿದ್ದೆ ಒಂದ್ ಸರ್ತಿ 2000 ಇಸ್ವಿಯಲ್ಲಿ, ಅವಾಗ ಅದನ್ನ ಒಂದು ತೊಟ್ಟಿ ಮಾಡಿ ಆ ಬಾವಿಯಿಂದ ನೀರು ಎಳೆದು ಹಾಕುವಂತ ವ್ಯವಸ್ಥೆ ಕೂಡ ನಾನು ಮಾಡಿದ್ದೆ. ತೊಟ್ಟಿಗೆ ಯಾರೋ ಒಬ್ರು ದಿನಾನು ಹಾಕ್ಬೇಕಾ? ದಿನಾನು ಸರ್, ದಿನಾನು ಒಂದು ಮನುಷ್ಯ ಒಂದು 2 ತಾಸು ಅದನ್ನ ತೊಟ್ಟಿಯಲ್ಲಿ ಹಾಕುದ. ಅಂದ್ರೆ ಕೆರೆಯಲ್ಲಿ 100 ಜನ ಬರ್ತಿದ್ವಲ್ಲ, ಅವಕ್ಕೆ ನೀರು ಸಿಗೋದಿಲ್ಲ. ಆ ಟೈಮ್ ಅಲ್ಲಿ ಒಂದು ತೊಟ್ಟೆ ಪಂಚಾಯತ್ಲಿಂದ ಕಟ್ಟಿಸಿ

ಚಂದದಿಂದ ಪಾರಿಸಯ್ಯ ವರ ಪ್ರಸಾದವ ಶ್ರೀ ಗಣೇಶ ಪಾರಿಸಯ್ಯ ವರ ಪ್ರಸಾದವ ಇಷ್ಟು ದಿವಸ ಕಷ್ಟಪಟ್ಟೆ ಮುಷ್ಟಿ ಅನ್ನಕ್ಕೆ ಇಷ್ಟು ದಿವಸ ಕಷ್ಟಪಟ್ಟೆ ಮುಷ್ಟಿ ಅನ್ನಕ್ಕೆ ಕಷ್ಟವಾಯಿತೆನ್ನ ಕಾಯೋ ನಷ್ಟ ಕಾಲಕ್ಕೆ ಕಷ್ಟವಾಯಿತೆನ್ನ ಕಾಯೋ ನಷ್ಟ ಕಾಲಕ್ಕೆ ಶ್ರೀ ಗಣೇಶ ಪಾಲಿಸಯ್ಯ ವರ ಪ್ರಸಾದವ ಚಂದದಿಂದ ಪಾಲಿಸಯ್ಯ ವರ ಪ್ರಸಾದವ ಪರರ ಕೈಯೋಳ್ ಬಾಳಲಾರೆ ಪಾಪಿ ದೇಹವು ಪರರ ಕೈಯೋಳ್ ಬಾಳಲಾರೆ ಪಾಪಿ ದೇಹವು ಪರರ ಗುಣವ ನೆಣಿಸಲಾರೆ ನಾಗಶಯನನೆ ಪರರ ಗುಣವ ನೆಣಿಸಲಾರೆ ನಾಗಶಯನನೆ ಶ್ರೀ ಗಣೇಶ ಪಾಲಿಸಯ್ಯ ವರ ಪ್ರಸಾದವ ಚಂದದಿಂದ ಪಾಲಿಸಯ್ಯ ವರ ಪ್ರಸಾದವ ಸಾಕು ಸಾಕು ಮೌನ ವ್ಯಾಕೋ ನಾಗಶಯನನೆ ದರಯೋಳತ್ಯಾಧಿಕವಾದ ಪುಣ್ಯಕ್ಷೇತ್ರವು ಗೋಕರ್ಣದೋಳ್ ನೆಲಸಿರುವ ಶ್ರೀ ಗಣೇಶನೆ ಶ್ರೀ ಗಣೇಶ ಪಾಲಿಸಯ್ಯ ವರ ಪ್ರಸಾದವ ಚಂದದಿಂದ ಪಾಲಿಸಯ್ಯ ವರ ಪ್ರಸಾದವ ಶ ಪಾಲಿಸಯ್ಯ ವರ ಪ್ರಸಾದವ. ಮುಂದೆ ದತ್ತಾತ್ರೇಯ ಜನನದ ಹಾಡು. ಶ್ರೀಪತಿ ಗಣಪತಿ ಸರಸ್ವತಿ ಗರಗುವೆ ರಾಮ ರಾಮ ಸರಸ್ವತಿ ಪಾರ್ವತಿ ಶ್ರೀ ಮಾ ಲಕ್ಷ್ಮೀ ರಾಮ ರಾಮ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ರಾಮ ರಾಮ ಅತ್ರಿ ಮುನಿ ನಕುಲ ಭಾರತಿ ರಾಮ ರಾಮ ಸರಸ್ವತಿ ಪಾರ್ವತಿ ಶ್ರೀ ಮಾ ಲಕ್ಷ್ಮೀ ರಾಮ ರಾಮ ಭೂಮಿ ಪ್ರತಿಮೆಯೋಳು ಪತಿವ್ರತ ಯಾರೆಂದ ರಾಮ ರಾಮ ಅತ್ರಿ ಮುನಿ ನಕುಲ ಭಾರತಿ ರಾಮ ರಾಮ ಅವಳ ಹೂದು ಪತಿವ್ರತ ಎಂದು ನುಡಿದಾವೋ ರಾಮ ರಾಮ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ರಾಮ ರಾಮ ಸರಸ್ವತಿ ಪಾರ್ವತಿ ಶ್ರೀ ಮಾ ಲಕ್ಷ್ಮೀ ರಾಮ ರಾಮ ಆಕೆಯ ವ್ರತವ ಕೆಡಿಸಿ ಬಂದಲ್ಲದೆ ರಾಮ ರಾಮ ನಿಮ್ಮ ಏಕಾಂತ ಸೇವೆ ತಾವಲ್ಲೆನೆಂದವೋ ಮಾರಾಮ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ರಾಮ ರಾಮ ಏ

ಪಂಕಜನಾ ಬನೆ ಶಿವನೇ ಜೋ ಜೋ ರಾಮ ರಾಮ